ನಿರ್ಮಾಣ ಆವೊಂದುಂಡು ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ ಕನತ್ತ ಇಲ್ಲುಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಈಗ ಕೇಳಿ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಈ ಕುರಿತು ಡಾಕ್ಟರ್ ನಿವೇದಿತಾ ಅವರೊಂದಿಗೆ ಸಂದರ್ಶನ. ನಿವೇದಿತಾ ಅವರೇ ನಮಸ್ಕಾರ. ನಮಸ್ತೆ. ಸಾಮಾನ್ಯವಾಗಿ ಕೃಷಿಯಲ್ಲಿ ನಾವು ಬೇರೆ ಬೇರೆ ಒಳಸುರಿಗಳನ್ನು ಬಳಕೆ ಮಾಡ್ತೀವಿ. ಅದು ಕೃಷಿ ತ್ಯಾಜ್ಯದ ರೂಪದಲ್ಲಿ ಇರಬಹುದು, ಅಥವಾ ಸಾವಯವ ರೀತಿಯಲ್ಲಿ ಇರಬಹುದು, ಅಥವಾ ರಾಸಾಯನಿಕ ರೂಪದಲ್ಲಿ ಇರಬಹುದು. ಬೇರೆ ಬೇರೆ ಒಳಸುರಿಗಳನ್ನು ಬಳಕೆ ಮಾಡ್ತೀವಿ. ನಮ್ಮ ಮಣ್ಣಿನ ಒಂದು ಪೋಷಕಾಂಶದ ಮಟ್ಟ ಜಾಸ್ತಿ ಆಗಬೇಕು, ನಮ್ಮ ಇಳುವರಿಯೂ ಕೂಡ ಜಾಸ್ತಿ ಆಗಬೇಕು ಅಂತ ಹೇಳಿ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಹಲವಾರು ಜೀವಿಗಳು ಮಣ್ಣಿನಲ್ಲಿ ಇವೆ ಎನ್ನುವಂತಹ ಒಂದು ವಿಚಾರ, ಇವುಗಳ ಒಂದು ಪಾತ್ರ ಏನು? ನಾವು ಯಾವಾಗಲೂ ಕೂಡ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ, ಮಣ್ಣಿನಲ್ಲಿ ಮಣ್ಣಿಗೆ ಜೀವ ಇದೆ ಅಂತ ಹೇಳಿ. ಮಣ್ಣಿಗೆ ಜೀವ ಇದೆ ಅಂತ ಹೇಳಿ ಹೇಳುವಂತ ನಾವು ಕೇವಲ ಮಣ್ಣನ್ನು ಮಣ್ಣಾಗಿ ಮಾತ್ರ ನೋಡೋದಲ್ಲ, ಮಣ್ಣಿನ ಒಳಗಡೆ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಹಿರಿಯರು ಹೇಳಿರುವಂತಹದ್ದು. ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಹೇಗೆ ಅಂತ ಹೇಳಿದ್ರೆ, ಅದು ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಕಾರ್ಮಿಕರು ಅಂತ ಹೇಳಿ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ನೇರವಾಗಿ ನಮ್ಮ ಗಿಡಗಳಿಗೆ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ ಇರ್ಬೋದು, ಅಥವಾ ಬರುವಂತಹ ರೋಗವನ್ನು ತಡೆಗಟ್ಟಲಿಕ್ಕೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದು ಸಹಾಯ ಮಾಡ್ತದೆ. ಈ ಸೂಕ್ಷ್ಮಾಣು ಜೀವಿಗಳು ನೇರವಾಗಿ ಪೋಷಕಾಂಶಗಳಾಗಿ ಅದು ಕೆಲಸ ಮಾಡೋದಿಲ್ಲ, ಆದರೆ ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳು ಗಿಡಗಳಿಗೆ ಕೆಲವೊಂದು ಸರ್ತಿ ಸಿಗುವುದಿಲ್ಲ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅದೊಂದು ಶೋಕೇಸ್ನಲ್ಲಿ ಇಟ್ಟಂತಹ ಒಂದು ವಸ್ತುವಿನ ಹಾಗೆ ಅದು ಮಣ್ಣಿನಲ್ಲಿ ಇದೆ, ಆದರೆ ಅದು ಗಿಡಗಳಿಗೆ ಸಿಗುವುದಿಲ್ಲ. ಯಾಕೆಂದರೆ ಅದು ಗಿಡಗಳಿಗೆ ಸಿಗದೇ ಇರುವಂತಹ ಒಂದು ರೂಪದಲ್ಲಿ ಇರ್ತದೆ. ಅದನ್ನು ಗಿಡಗಳಿಗೆ ಸಿಗುವಂತಹ ರೂಪಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬೇಕಾಗುವಂತದ್ದು ಸೂಕ್ಷ್ಮಾಣು ಜೀವಿಗಳೇ. ಈಗ ರಾಸಾಯನಿಕ ಗೊಬ್ಬರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನೇರವಾಗಿ ಅದನ್ನು ಗಿಡಗಳಿಗೆ ಕೊಟ್ಟು ಬಿಡ್ತೇವೆ. ಅದು ಕೊಟ್ಟ ಕೂಡಲೇ ಕೂಡ ನಮಗೊಂದು 7% 8% ಈಗ ನಮ್ಮ ರಾಸಾಯನಿಕ ಗೊಬ್ಬರದಲ್ಲಿ ಬರ್ತದೆ, ಇದರಲ್ಲಿ 7% ಸಾರಜನಕ ಇದೆ, 8% ಸಾರಜನಕ. ಆದ್ರೆ ಆ ಸಾರಜನಕವನ್ನು ನೀವು ಮಣ್ಣಿಗೆ ಹಾಕಿದ ಕೂಡಲೇ, ಅಥವಾ ರಂಜಕವನ್ನು ನೀವು ಮಣ್ಣಿಗೆ ಹಾಕಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ಗಿಡಕ್ಕೆ ಅಷ್ಟನ್ನು ಹೀರಿಕೊಳ್ಳಿಕ್ಕೆ ಆಗುದಿಲ್ಲ. ಅದೇನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಪುನಃ ಅದು ಇನ್ನೊಂದು ರೂಪಕ್ಕೆ ಅದು ಬದಲಾವಣೆ ಆಗ್ತದೆ. ಆದ್ರೆ ಮಣ್ಣಿನಲ್ಲಿ ನಿಮಗೆ ಬೇಕಾದಂತಹ ಸೂಕ್ಷ್ಮಾಣು ಜೀವಿಗಳಿದ್ರೆ ಅದನ್ನು ಅದು ಇನ್ನೊಂದು ರೂಪಕ್ಕೆ ಮಾರ್ಪಾಡಾಗುವುದನ್ನು ತಡೆಗಟ್ಟಿ ಅದು ಗಿಡಗಳು ಸುಲಭವಾಗಿ ಅದನ್ನು ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಈ ರೀತಿಯಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರಬೇಕು ಅಂತ ಹೇಳಿ ನಾವು ಹೇಳುವಂತಹದ್ದು. ನಾವು ಸಾಮಾನ್ಯವಾಗಿ ಸೂಕ್ಷ್ಮಾಣು ಜೀವಿ ಅಂದ ತಕ್ಷಣ ನಮಗೆ ಹಾನಿಕಾರಕವಾದಂತಹ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ನಮಗೆ ಜ್ವರ ತರ್ತದೆ, ನಮಗೆ ಇನ್ನೇನೋ ಒಂದು ಹೊಟ್ಟೆ ನೋವು ತರ್ತದೆ, ಆ ಕಾಯಿಲೆಗಳನ್ನು ತರ್ತದೆ ಅಂತ ಹೇಳಿ ಗಿಡಗಳಿಗೆ ಸಂಬಂಧಪಟ್ಟು ಹಿಡೋದಿದ್ರೆ ನಮಗೆ ಉಪಯೋಗಕಾರವಾದಂತಹ ಒಂದು ಸೂಕ್ಷ್ಮಾಣುಗಳನ್ನ ಯಾವ ರೀತಿ ನಾವು ವಿಂಗಡಿಸಬಹುದು? ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅದು ನಮಗೆ ರೋಗ ತರ್ತದೆ ಅಂತ ಹೇಳಿ ನಾವು ಏನು ತಿಳ್ಕೊಂಡಿದ್ದೇವೆ, ಅದು ನಿಜ ಹೌದು ಇಲ್ಲ ಅಂತೇಳಿ ಹೇಳುದಿಲ್ಲ. ಆದರೆ ಅದು ಕೇವಲ 1% ಮಾತ್ರ, 99% ಸೂಕ್ಷ್ಮಾಣು ಜೀವಿಗಳು ಅದು ನಮಗೆ ಸಹಾಯಕಾರಿಯಾಗಿದೆ. ಅದು ಮನುಷ್ಯನ ದೇಹವನ್ನು ನೋಡಿದ್ರೆ, ನಮ್ಮ ಮನುಷ್ಯನ ದೇಹದಲ್ಲಿ ಎಷ್ಟು ಜೀವಕೋಶಗಳು ಉಂಟು, ಅದರಿಂದ 3 times ಜಾಸ್ತಿ ಸೂಕ್ಷ್ಮಾಣು ಜೀವಿಗಳಿದೆ. ಹಾಗೆ ಮಣ್ಣಿನಲ್ಲಿಯೂ ಕೂಡ ಹಾಗೆ. ಮತ್ತೆ ಇಲ್ಲಿಯವರೆಗೆ ಯಾವುದೇ ರೀತಿಯಂತಹ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಯಾವುದು ಗಿಡಕ್ಕೆ ಸಹಾಯ ಮಾಡ್ತದೆ, ಅಥವಾ ನಾವು ಬಯೋ ಫರ್ಟಿಲೈಸರ್ ಅಂತ ಹೇಳ್ತೇವೆ, ಅದರಿಂದ ರೋಗ ಬಂದ ನಿದರ್ಶನಗಳು ತುಂಬಾ ಕಡಿಮೆ, ರೋಗ ಬಂದದ್ದು ತುಂಬಾ ಕಡಿಮೆ. ಅದು ನಮ್ಮದೊಂದು ಮಿಸ್ಕಾನ್ಸೆಪ್ಷನ್ ಅಂತೇಳಿ ಹೇಳ್ಬೋದು. ಸೂಕ್ಷ್ಮಾಣು ಜೀವಿ ಅಂತ ಹೇಳಿದ್ರೆ ಅದನ್ನು ನಾವು ಕೂಡಲೇ ರೋಗಕ್ಕೆ ಅದನ್ನು ನಾವು ರಿಲೇಟ್ ಮಾಡಿಬಿಡ್ತೇವೆ. ಆ ರೀತಿಯಾಗಿ ಅದು ತಪ್ಪು. ಹೆಚ್ಚಿನ ಸೂಕ್ಷ್ಮಾಣು ಜೀವಿಗಳು ನಮಗೆ ರೋಗವನ್ನು ತರುವುದಿಲ್ಲ, ತರುವಂತದ್ದು ಕಡಿಮೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮಗೆ ಉಪಕಾರಿ ಆಗುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇದ್ದ ಕೂಡಲೇ ಯಾವುದು ನಮ್ಮ ಗಿಡಗಳಿಗೆ ರೋಗಗಳನ್ನು ತರ್ತದೆ, ಅಥವಾ ಮನುಷ್ಯರಿಗೆ ರೋಗಗಳನ್ನು ತರ್ತದೆ, ಅಂತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತನ್ನಿಂದ ತಾನಾಗಿ ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ಅದಕ್ಕೋಸ್ಕರ ಒಂದು ರೀತಿಯ ಸ್ಪರ್ಧೆ ಏರ್ಪಡ್ತದೆ. ಆ ಸ್ಪರ್ಧೆ ಏರ್ಪಡುವಾಗ ಯಾವಾಗ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತದೆಯೋ ಆವಾಗ ತನ್ನಿಂದ ತಾನಾಗಿ ರೋಗವನ್ನು ತರುವಂತಹದ್ದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳಿ. ಯಾವಾಗಲೂ ಕೂಡ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೂಡ ಒಂದು ಸ್ಪರ್ಧೆ ಇದೆ. ಆಹಾರಕ್ಕಾಗಿ ಸ್ಪರ್ಧೆ ಇದೆ, ಅದಕ್ಕೆ ಇರುವಂತಹ ಜಾಗಕ್ಕಾಗಿ ಸ್ಪರ್ಧೆ ಇದೆ. ಯಾವಾಗ ಒಳ್ಳೆ ಸೂಕ್ಷ್ಮಾಣು ಜೀವಿ, ಅದರಲ್ಲಿ ಕೆಲವೊಂದಕ್ಕೆ ಟ್ರೈಕೋಡರ್ಮ ಅಂತ ಹೇಳುವ ಒಂದು ಸೂಕ್ಷ್ಮಾಣು ಜೀವಿ ಉಂಟು, ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅದರ ಸಂಖ್ಯೆಯನ್ನು ಅದನ್ನು ಮಣ್ಣಿಗೆ ಹಾಕಿದ ಕೂಡಲೇ ಅದರ ಸಂಖ್ಯೆಯನ್ನು ಅದು ಜಾಸ್ತಿ ಮಾಡಿಕೊಳ್ತದೆ. ಸೊ ಅದು ಅದರ ಪ್ರಾಬಲ್ಯತೆಯನ್ನು ಅಲ್ಲಿ ಮೆರೀತದೆ. ಪ್ರಾಬಲ್ಯತೆಯನ್ನು ಮೆರೆತು ಪ್ರಾಬಲ್ಯತೆಯನ್ನು ತಂದುಕೊಂಡ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ಸಹಜವಾಗಿ ರೋಗಗಳನ್ನು ತರುವಂತದರ ಸಂಖ್ಯೆ ಕಡಿಮೆ ಆಗೇ ಹೋಗ್ತದೆ. ಆದ ಕಾರಣ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕೇವಲ ಅದು ಇಳುವರಿಯನ್ನು ಜಾಸ್ತಿ ಮಾಡುವಂತದ್ದು ಮಾತ್ರ ಅಲ್ಲ, ಅದು ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡ್ತದೆ. ಈಗ ಸಾಮಾನ್ಯವಾಗಿ ಇದನ್ನ ವರ್ಗೀಕರಿಸುವುದಿದ್ರೆ ನಾವು ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಂತ ಹೇಳ್ತೀವಿ, ಫಂಗಸ್ ಅಂತ ಹೇಳಿ. ಇದರನ್ನ ಮತ್ತೆ ಮತ್ತೆ ನಾವು ಸ್ವಲ್ಪ ವಿಭಾಗಿಸುವುದಿದ್ರೆ ನಮಗೆ ಉಪಯೋಗಕಾರಿಯಾದಂತಹ ಅಂದ್ರೆ ಸಸ್ಯಗಳಿಗೆ ಉಪಯೋಗಕಾರಿಯಾದಂತಹ ಜೀವಾಣುಗಳು ಯಾವ್ಯಾವು? ಬ್ಯಾಕ್ಟೀರಿಯಾದಲ್ಲಿ ನಾವು ಯಾವ ರೀತಿ ಅದರಲ್ಲಿ ಪುನಃ ನಾವು ವಿಂಗಡಣೆ ಮಾಡ್ತೇವೆ. ನೈಟ್ರೋಜನ್ ಫಿಕ್ಸರ್ಸ್ ಅಂದ್ರೆ ಸಾರಜನಕವನ್ನು ಕೊಡುವಂತದ್ದು. ಈಗ ನಾವು ಪಾಠ ಪುಸ್ತಕಗಳಲ್ಲೆಲ್ಲ ಯಾವ ರೀತಿ ಕಲ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ವಾತಾವರಣದಲ್ಲಿ 75% ಸಾರಜನಕ ಇದೆ ಅಂತ ಹೇಳಿ ಕಲ್ತಿದ್ದೇವೆ. ಆದ್ರೆ ಅಷ್ಟು ಸಾರಜನಕ ನಮ್ಮ ಗಿಡಗಳಿಗೆ ಸಿಗುವುದಿಲ್ಲ. ಆ ಸಾರಜನಕವನ್ನು ಗಿಡಕ್ಕೆ ಸಿಗುವ ಹಾಗೆ ಮಾಡುವಂತಹ ಬ್ಯಾಕ್ಟೀರಿಯಾಗಳ ಅದನ್ನು ನಾವು ನೈಟ್ರೋಜನ್ ಫಿಕ್ಸರ್ಸ್ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿ ರಂಜಕ ಮತ್ತೆ ಪೊಟ್ಯಾಶ್, ಅದೇನು ಅಂತ ಹೇಳಿದ್ರೆ ಅದು ಕೂಡ ಬೇಕಾದಷ್ಟು ಇದೆ. ನಮಗೆ ನಾವು ಟೆಸ್ಟ್ ಮಾಡುವಾಗ 20% 30% ಅಂತ ಹೇಳಿ ತೋರಿಸ್ತದೆ, ಆದ್ರೆ ಗಿಡಗಳಿಗೆ ಸಿಗುವಂತಹ ಅಂಶ ತುಂಬಾ ಕಡಿಮೆ. ಸೊ ಅದನ್ನು ಗಿಡಗಳಿಗೆ ಸಿಗುವ ಹಾಗೆ ಮಾಡುವಂತದ್ದು, ಅದನ್ನು ನಾವು ಫಾಸ್ಫರಸ್ ಮೊಬಿಲೈಸರ್ಸ್, ಪೊಟ್ಯಾಶ್ ಮೊಬಿಲೈಸರ್ಸ್, ಫಾಸ್ಫರಸ್ ಸೊಲ್ಯುಬಲೈಸರ್ಸ್ ಅಂತ ಹೇಳಿ ಅದೊಂದು ಬ್ಯಾಕ್ಟೀರಿಯಾದ ಗುಂಪು. ಅದೇ ರೀತಿಯಾಗಿ ಫಂಗಸ್ ಅಥವಾ ಶಿಲೀಂಧ್ರದ ಗುಂಪುಗಳು ಕೂಡ ಇರ್ತದೆ. ಈ ಶಿಲೀಂಧ್ರಗಳು ಹೇಗೆ ಅಂತೇಳಿ ಹೇಳಿದ್ರೆ, ಅಥವಾ ಈ ಬ್ಯಾಕ್ಟೀರಿಯಾಗಳು ಹೇಗೆ ಅಂತೇಳಿ ಹೇಳಿದ್ರೆ, ಈಗ ನಮಗೆ ಭೂಮಿಯ ಮೇಲಿಂದ ನೋಡುವಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು 1 ಅಡಿಯ 2 ಅಡಿಯ ದೂರ ಇರ್ತದೆ. ಆದ್ರೆ ಮಣ್ಣಿನ ಕೆಳಗಡೆ ಅದೆಲ್ಲವೂ ಕೂಡ ಒಂದೇ. ಅದಕ್ಕೆ ನಮ್ಮ ಸೈನ್ಸ್ ಯಾವುದು ಬೌಂಡ್ರಿ ಇಲ್ಲ. ಅದಕ್ಕೆ ನಾವು ಹೇಗೆ ವುಡ್ ವೈಡ್ ನೆಟ್ವರ್ಕ್ ಅಂತೇಳಿ ಹೇಳ್ತೇವೆ, ಅಥವಾ ವುಡ್ ವೆಬ್ ನೆಟ್ವರ್ಕ್ ಅಂತೇಳಿ ಹೇಳ್ತೇವೆ. ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೇಕಾದಂತ ಪೋಷಕಾಂಶ. ಈಗ ನಮ್ಮ ಮಿಶ್ರ ಬೆಳೆಗಳನ್ನು ಮಾಡುವಾಗ ಕೊಕ್ಕೋಕ್ಕೆ ಬೇಕಾದಂತ ಪೋಷಕಾಂಶಗಳು ತೆಂಗಿಗೆ ಬೇಕಾಗಿರ್ಲಿಕ್ಕಿಲ್ಲ, ತೆಂಗಿಗೆ ಬೇಕಾದಂತದ್ದು ಅಡಿಕೆಗೆ ಬೇಕಾಗಿರುವುದಿಲ್ಲ. ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಕಾದದ್ದನ್ನು ಅದರ ನೆಟ್ವರ್ಕಿನ ಮೂಲಕ ಅದು ಕೊಡ್ತದೆ. ಅದು ನಮಗೆ ನಿಜವಾಗಿ ಮಣ್ಣಿನ ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಮತ್ತೆ ಇನ್ನೊಂದು ಥಿಯರಿ ಉಂಟು, ತೋಟದ ಒಂದು ಮೂಲೆಯಲ್ಲಿ ಒಂದು ಗಿಡಕ್ಕೆ ರೋಗ ಬಂದ್ರೆ ಇನ್ನೊಂದು ಮೂಲೆಯಲ್ಲಿ ಇರುವಂತಹ ಗಿಡ ಅದಕ್ಕೆ ಸಿಗ್ನಲ್ ಗೊತ್ತಾಗಿ ಅದನ್ನು ತನ್ನನ್ನು ತಾನು ರೆಡಿ ಮಾಡಿಕೊಂಡಿರ್ತದೆ. ಸೊ ಆದ ಕಾರಣ ಅದಕ್ಕೆ ಅಟ್ಯಾಕ್ ಆಗುವಂತ ಚಾನ್ಸಸ್ ಕಡಿಮೆ, ಅಥವಾ ಆ ರೋಗಾಣು ಅಲ್ಲಿಗೆ ಬರುವ ಮೊದಲು ಅದು ಅದಕ್ಕೆ ಬೇಕಾದಂತಹ ಆಂಟಿಬಯೋಟಿಕ್ ಅನ್ನ ಅದು ಪ್ರೊಡ್ಯೂಸ್ ಮಾಡಿ ಆಗಿರ್ತದೆ ಗಿಡಗಳು. ಸೊ ಈ ರೀತಿಯಾಗಿ ಶಿಲೀಂಧ್ರಗಳು ಹೆಲ್ಪ್ ಮಾಡ್ತದೆ. ಅದೇ ರೀತಿ ಆಕ್ಟಿನೋಮೈಸಿಟ್ಸ್ ಅಂತ ಉಂಟು, ಅದು ಹೆಲ್ಪ್ ಮಾಡ್ತದೆ. ಹೆಚ್ಚಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಆಕ್ಟಿನೋಮೈಸಿಟ್ಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳಾಗಿ ಅಥವಾ ಬಯೋಫರ್ಟಿಲೈಸರ್ ಆಗಿ ಉಪಯೋಗ ಮಾಡ್ತೇವೆ. ಈ ಸೂಕ್ಷ್ಮಾಣುಜೀವಿ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಸರ್ವಾಂತರ್ಯಾಮಿ ಅಂತಲೇ ಹೇಳ್ಬೋದು, ಎಲ್ಲ ಕಡೆಯೂ ಕೂಡ ಇರುವಂತಹದ್ದು, ಮಣ್ಣಿನಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ. ಈ ಸೂಕ್ಷ್ಮಾಣುಜೀವಿಗಳು ಇದ್ದುಕೊಂಡು ನಾವು ಕೃತಕವಾಗಿ ಇವುಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಅಗತ್ಯ ಏನು? ಸೂಕ್ಷ್ಮಾಣುಜೀವಿಗಳು ಕೂಡ ಮಣ್ಣಿನಲ್ಲಿ ಇರಬೇಕು ಅಂತ ಹೇಳಿದ್ರೆ, ಅದಕ್ಕೂ ಕೂಡ ನಮಗೆ ಈಗ ವಾಸ ಮಾಡಲಿಕ್ಕೆ ನಮಗೆ ಹೇಗೆ ಆಮ್ಲಜನಕ ಬೇಕು, ಆಹಾರ ಬೇಕು, ಇಂಥದ್ದೇ ಪೂರಕ ವಾತಾವರಣ ಬೇಕು, ಅದೇ ರೀತಿ ಸೂಕ್ಷ್ಮಾಣುಜೀವಿಗಳಿಗೆ ಸೇರ್ತದೆ. ಅದಕ್ಕೆ ಇಷ್ಟೇ ತೇವಾಂಶ ಬೇಕು ಅಂತ ಇರ್ತದೆ, ಮಣ್ಣಿನ pH ಅಥವಾ ಆಸಿಡಿಟಿ ಇಷ್ಟೇ ಬೇಕು ಅಂತ ಹೇಳಿ ಇರ್ತದೆ, ಟೆಂಪರೇಚರ್ ಇಷ್ಟೇ ಬೇಕು ಅಂತ ಇರ್ತದೆ. ಮತ್ತೆ ಅದು ಯಾವಾಗಲೂ ಕೂಡ ಕೊಳಿವಂತಹ ಸಾವಯವ ತ್ಯಾಜ್ಯಗಳು ಬೇಕು ಅದಕ್ಕೆ, ಅದರ ಆಹಾರ ಅದುವೆ. ಮತ್ತೆ ಮಣ್ಣಿನ ಬೇರಿನ ಸುತ್ತಮುತ್ತ ಇರುವಂತಹದ್ದು ಜಾಸ್ತಿ. ಇದೇನಾಗ್ತದೆ ಅಂತ ಹೇಳಿದ್ರೆ, ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಿದ ಹಾಗೆ ಅದೇನಾಗ್ತದೆ, ಮಣ್ಣಿನ ಸ್ಟ್ರಕ್ಚರ್ ಅಂತೇಳಿ ನಾವೇನ್ ಹೇಳ್ತೇವೆ ಅದನ್ನು ಬದಲಾಯಿಸ್ತದೆ. ಅದು ಬದಲಾಯಿಸಿದ ಕೂಡಲೇ ಇದಕ್ಕಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಯಾವಾಗ್ಲೂ ಕೂಡ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದಾಗ ನನ್ನ ಅಗತ್ಯ ಏನು ಅಂತ ಹೇಳುವಂತದ್ದು ಒಂದು ಅಲ್ಲಿ ಇರ್ತದೆ. ಆದ ಕಾರಣ ಅದೇನಾಗ್ತದೆ ಅಂತ ಹೇಳಿದ್ರೆ, ಒಂದು ಅದು ಡಾರ್ಮೆಂಟ್ ಸ್ಟೇಜಿಗೆ ಹೋಗ್ತದೆ, ಇಲ್ಲದಿದ್ರೆ ಅದು ಅಲ್ಲಿ ಸತ್ತು ಹೋಗ್ತದೆ. ಆದ ಕಾರಣ ನಾವು ನಮ್ಮ ತೋಟಕ್ಕೆ ಆಗಿರ್ಬೋದು, ನಮ್ಮ ಗಿಡಗಳಿಗೆ ಆಗಿರ್ಬೋದು, ಸೂಕ್ಷ್ಮಾಣುಜೀವಿಗಳನ್ನು ಕೊಡಬೇಕಾಗ್ತದೆ. ಆದ್ರೆ ಅದು ರಾಸಾಯನಿಕದ ಹಾಗೆ ನೀವು ಪ್ರತಿ ವರ್ಷ ಕೊಡಬೇಕಾದಂತಹ ಕ್ರಿಯೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನೊಮ್ಮೆ ಮಣ್ಣಿಗೆ ಹಾಕಿದ ಕೂಡಲೇ ಅದು ಅದರ ವಂಶಾಭಿವೃದ್ಧಿ ಮಾಡ್ತದೆ, ಅದರ ಸಂಖ್ಯೆ ಜಾಸ್ತಿ ಆಗ್ತದೆ. ನೀವೊಂದು 2 ವರ್ಷ ಅಥವಾ 3 ವರ್ಷ ಹಾಕಿದ ಮೇಲೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಗಾರ್ಡನ್ ಅಲ್ಲಿ ಇರ್ಬೋದು, ಅದರ ಸಂಖ್ಯೆಗಳಷ್ಟಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ನಾವು ಖಾಲಿ ಗಿಡದ ಇಳುವರಿಯನ್ನು ಮಾತ್ರ ಗಮನಿಸ್ತೇವೆ, ಅಷ್ಟಾಗುವಾಗ ನಾವು ರಾಸಾಯನಿಕವನ್ನು ಹಾಕ್ತೇವೆ. ಅದನ್ನು ಮಾತ್ರ ನಾವು ಗಮನಿಸಬಾರದು, ಮಣ್ಣಿನ ಫಲವತ್ತತೆಯನ್ನು ಗಮನಿಸಬೇಕು, ಮಣ್ಣಿನ ಆರೋಗ್ಯವನ್ನು ಗಮನಿಸಬೇಕು. ಅದನ್ನೆಲ್ಲ ಗಮನಿಸಿದಾಗ ನಾವು ಖಂಡಿತವಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಸುವುದು ಬೇಡ, ಏನು ಸಾವಯವ ಗೊಬ್ಬರಗಳನ್ನು ಉಪಯೋಗಿಸುವ ಅಂತ ಹೇಳಿ ಆಗ್ತದೆ. ಸಾವಯವವನ್ನು ಯಾವಾಗ ನಾವು ಉಪಯೋಗಿಸುವುದಿಲ್ಲ, ರಾಸಾಯನಿಕವನ್ನು ಜಾಸ್ತಿ ಜಾಸ್ತಿಯಾಗಿ ಉಪಯೋಗಿಸ್ತೇವೆ, ಆಗ ಸೂಕ್ಷ್ಮಾಣುಜೀವಿಗಳಿಗೆ ಬದುಕುವ ಪೂರಕ ವಾತಾವರಣ ಇರುವುದಿಲ್ಲ. ಆದ ಕಾರಣ ನಾವು ಸೂಕ್ಷ್ಮಾಣುಜೀವಿಗಳನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ಪ್ರಯೋಗಾಲಯದಲ್ಲಿ ಈ ಸೂಕ್ಷ್ಮಾಣುಜೀವಿಗಳನ್ನು ಅಭಿವೃದ್ಧಿಪಡಿಸುವಂತಹ ವಿವಿಧ ಹಂತಗಳು ಯಾವ ರೀತಿ ನೀವು ಮಾಡ್ತೀರಿ? ಸೂಕ್ಷ್ಮಾಣುಜೀವಿಗಳನ್ನು ನಾವು ಬೆಳೆಸುವುದು ಅಂತ ಹೇಳಿದ್ರೆ, ಪ್ರಥಮವಾಗಿ ಅದನ್ನು ನಾವು ಮಣ್ಣಿನಿಂದಲೇ ತೆಗೆಯುವುದು. ನಾವು ಮಣ್ಣಿನಲ್ಲಿ ಅದಕ್ಕೆ ಬೇಕಾದಂತಹ ಆಹಾರ ಇರ್ತದೆ. ಈಗ ಲ್ಯಾಬಿನಲ್ಲಿ ಆಗುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಮೀಡಿಯಾ ಅಂತ ಹೇಳಿ ನಾವು ಉಪಯೋಗ ಮಾಡ್ತೇವೆ ಮಾಧ್ಯಮವನ್ನು. ಆ ಮೀಡಿಯಾದಲ್ಲಿ ಏನು ಅಂತ ಹೇಳಿದ್ರೆ, ಆ ಮಾಧ್ಯಮದಲ್ಲಿ ಅದಕ್ಕೆ ಬೇಕಾದಂತಹ ಶರ್ಕರೆ ಪಿಷ್ಟದ ಸೋರ್ಸ್ ಇರ್ತದೆ, ಅದಕ್ಕೆ ಬೇಕಾದಂತಹ ಪ್ರೋಟೀನ್ ಇರ್ತದೆ, ಅದಕ್ಕೆ ಬೇಕಾದಂತಹ ವಿಟಮಿನ್ಗಳು ಇರ್ತದೆ, ಅದೆಲ್ಲವೂ ಕೂಡ ಇರ್ತದೆ. ಅದನ್ನು ನಾವು ಒಂದು ಬೇಸ್ ಆಗಿ ಉಪಯೋಗ ಮಾಡಿಕೊಂಡು ಅದರಲ್ಲಿ ನಾವು ಈ ಮೈಕ್ರೋ ಆರ್ಗ್ಯಾನಿಕ್ ಸಾಯಿಲ್ ಅಂದ್ರೆ ನಾವು ಮಣ್ಣಿನಿಂದ ತೆಗಿತೇವೆ ಅಂದ್ರೆ ಮಣ್ಣಿನ ಒಂದು ಸಣ್ಣ ಪೋರ್ಷನ್ ಅನ್ನು ಅದಕ್ಕೆ ಹಾಕುವಂಥದ್ದು, ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ. ಅದಾಗಿ ಆದ ಮೇಲೆ ಒಮ್ಮೆ ನಾವು ಮಣ್ಣಿನಲ್ಲಿ ಅಂತ ಹೇಳಿದ್ರೆ ಒಂದು ಗ್ರಾಮ್ ಮಣ್ಣು ತಗೊಳ್ಕೊಂಡು ಅದರಲ್ಲಿ 100 ವಿಧದ ಸೂಕ್ಷ್ಮಾಣು ಜೀವಿಗಳಿರ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಹಂತಗಳಿದೆ. ಒಂದು ಸರ್ತಿ ಅದು ಅಲ್ಲಿ ಬೆಳವಣಿಗೆ ಆಯಿತು ಅಂತ ಹೇಳಿ ಆದ್ಮೇಲೆ ಹೊರಗಡೆಯಿಂದ ನಾವು ನೋಡುವಾಗ ಈಗ ಹೆಚ್ಚಾಗಿ ಶಿಲೀಂಧ್ರದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣ್ತದೆ, ಅದರ ಬೆಳವಣಿಗೆ ಆದ ಹಾಗೆ, ಅದರ ಬಣ್ಣದ ಮೇಲೆ, ಅದರ ಟೆಕ್ಸ್ಚರ್ನ ಮೇಲೆ ಇದು ಬೇರೆ ಬೇರೆ ರೀತಿಯಿಂದ ಗುರುತಿಸ್ಲಿಕ್ಕಾಗ್ತದೆ. ಆದರೆ ಈ ಬ್ಯಾಕ್ಟೀರಿಯಾ ಅಂತ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಾವು ಲ್ಯಾಬಿನಲ್ಲಿ ಪ್ರಯೋಗಾಲಯದಲ್ಲಿ ಬೆಳೆಸುವಾಗ ಅದೊಂದು ಸಣ್ಣ ಚುಕ್ಕಿ ಚುಕ್ಕಿ ಹಾಗೆ ಕಾಣ್ತದೆ. ಆದ ಕಾರಣ ಅದನ್ನು ನಾವು ಮುಂದೆ ಏನು ಅಂತೇಳಿ ಮಾಡಬೇಕು ಅಂತೇಳಿ ಮಾಲಿಕ್ಯುಲರ್ ಸ್ಟಡಿ ಅಂತೇಳಿ ಮಾಡ್ತೇವೆ. ಅಂದರೆ ಅದರ ಜೀವವಾಹಿನಿ ಯಾವ ರೀತಿಯಲ್ಲಿ ಉಂಟು, ವಂಶವಾಹಿ, ಅದರ ಬೇಸಿಸ್ನ ಮೇಲೆ ಇದು ಇಂಥದ್ದು ಅಂತ ಹೇಳಿ ನಾವು ಗುರುತಿಸ್ತೇವೆ. ಹಾಗೆ ಗುರುತಿಸಿ ಆದ ಮೇಲೆ ಅದನ್ನು ಪುನಃ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯ ಮಾಧ್ಯಮ ಬೇಕು ಆ ಮಾಧ್ಯಮದಲ್ಲಿ ಅದನ್ನು ಬೆಳೆಸಿ ನಾವು ಅದನ್ನು ಪ್ರಯೋಗಾಲಯದಲ್ಲಿ ಇಟ್ಟುಕೊಳ್ತೇವೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪ್ರಯೋಗಾಲಯದಲ್ಲಿ ನಾವು ಮಾಧ್ಯಮವನ್ನು ಉಪಯೋಗಿಸಿ ಮಾಡುವ ಕಾರಣ ಏನಾಗ್ತದೆ ಅಂತೇಳಿ ಹೇಳಿದ್ರೆ ಒಂದು ಸ್ವಲ್ಪ ಸಮಯ ಆದ ಮೇಲೆ ಅದರಲ್ಲಿರುವಂತಹ ಆಹಾರ ಮುಗಿದು ಹೋಗ್ತದೆ. ಮುಗ್ದು ಹೋದ ಕೂಡಲೇ ನಾವು ಸಬ್ ಕಲ್ಚರಿಂಗ್ ಅಂತ ಹೇಳಿ ಮಾಡ್ತೇವೆ. ಅದನ್ನು ಒಂದು ಇದರಿಂದ ಪುನಃ ಹೊಸ ಮಾಧ್ಯಮವನ್ನು ತಯಾರು ಮಾಡಿ ಆ ಹೊಸ ಮಾಧ್ಯಮಕ್ಕೆ ಅದನ್ನು ಹಾಕುವಂತದ್ದು. ಈಗ ನಮಗೆ ಏನು ಅಂತ ಹೇಳಿದ್ರೆ ಈಗ ನಮ್ಮ ಒಂದು ರಿಪೋರ್ಟ್ ಮಾಡಿದಾಗ ಈಗ ನಾವು ನಮ್ಮ ಕಂಪನಿ ಅಂತ ಹೇಳಿ ಹೇಳೋ ಕೆಲವೊಂದು ಸರ್ತಿ ನಮಗೆ ಗೊಬ್ಬರದ ಡಿಮಾಂಡ್ ಇರಲಿಕ್ಕಿಲ್ಲ, ಡಿಮಾಂಡ್ ಇಲ್ಲ ಅಂತೇಳಿ ನಾವು ಇಲ್ಲಿ ಪ್ರಯೋಗಾಲಯವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಆ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು, ನಿರಂತರವಾಗಿ ಮಾಡ್ತೇವೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪ್ರಯೋಗಾಲಯದಲ್ಲಿ ಬರುವಂತಹ ದೊಡ್ಡ ರಿಸ್ಕ್ ಏನು ಅಂತ ಹೇಳಿದ್ರೆ ಕಂಟಾಮಿನೇಷನ್, ನಮಗೆ ಬೇಡದೇ ಇರುವಂತಹ ಸೂಕ್ಷ್ಮಾಣುಜೀವಿ ಬರುವಂತಹ ಚಾನ್ಸ್ ಇರ್ತದೆ. ಆದ ಕಾರಣ ನಾವು ಮಾಡುವಂತಹ ಜಾಗವನ್ನು ಬಹಳ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಅಥವಾ ಹೈಜೆನಿಕ್ ಆಗಿ ಇಟ್ಟುಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಆಲ್ಕೋಹಾಲ್ ಅನ್ನು ಉಪಯೋಗ ಮಾಡಿಕೊಂಡು ಯು ವಿ ರೇಡಿಯೇಷನ್ ಅನ್ನು ಉಪಯೋಗ ಮಾಡಿ ಆ ಪ್ರಯೋಗಾಲಯವನ್ನು ನಾವು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಆ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಕೂಡ ಹಾಗೆ ಅವರ ಕೈಗಳನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು, ಅವರ ಕೂದಲು ಬೀಳಬಾರದು, ಲ್ಯಾಬ್ ಕೋಟ್ ಧರಿಸಬೇಕು. ಅಂದ್ರೆ ಅದು ನಿಜವಾಗಿ ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಬಹಳ ಸ್ಕಿಲ್ ಬೇಕಾಗ್ತದೆ. ಸೂಕ್ಷ್ಮ ಅಂತ ಹೇಳಿ ಹೌದು, ಬಹಳ ಸೂಕ್ಷ್ಮವಾದ ಕೆಲಸ ಅಂತ ಹೇಳಿ ಹೇಳ್ಬೋದು. ಈಗ ಈ ಸೂಕ್ಷ್ಮಾಣುಗಳನ್ನು ಅಭಿವೃದ್ಧಿ ಪಡಿಸಿದ ನಂತರ ಇದರ ಒಂದು ಉಪಯೋಗ ಹೇಗೆ ಅಂತ, ಈಗ ಬೇರಿಗೆ ಕೊಡುವಂತಹದ್ದಾಗಿರ್ಬೋದು ಅಥವಾ ಬೀಜೋಪಚಾರ ಮಾಡುವಂತಹದ್ದಾಗಬಹುದು, ಇದರ ಉಪಯೋಗವನ್ನು ಕೃಷಿಯಲ್ಲಿ ಹೇಗೆ ಮಾಡಲಾಗ್ತದೆ? ಅದನ್ನು ನಾವು ಆಕ್ಚುಲಿ ಅದಕ್ಕೆ ಎರಡು ರೀತಿಯ ಮೀಡಿಯಾವನ್ನು ಉಪಯೋಗ ಮಾಡ್ತೇವೆ, ಒಂದು ಲಿಕ್ವಿಡ್ ಕ್ಯಾರಿಯರ್ ಮತ್ತೆ ಇನ್ನೊಂದು ಸಾಲಿಡ್ ಕ್ಯಾರಿಯರ್ ಅಂತ. ಈಗ ನಾವು ಸೂಕ್ಷ್ಮಾಣುಜೀವಿಯನ್ನು ಸೀದಾ ನಾವು ಒಂದು ರೈತರಿಗೆ ಹೋಗಿ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದಕ್ಕೆ ಸಹ ಒಂದು ಆಹಾರ ಬೇಕಲ್ವಾ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೇಸ್ ಮೆಟೀರಿಯಲ್ ಅಂತ ಉಪಯೋಗ ಮಾಡ್ತೇವೆ. ಅದು ತೆಂಗಿನ ನಾರಾಗಿರ್ಬೋದು ಅಥವಾ ಗೋಧಿ ಬೂಸ ಆಗಿರ್ಬೋದು ಅಥವಾ ಉಮಿಕರಿ ಆಗಿರ್ಬೋದು ಅಥವಾ ನಾವಿಲ್ಲಿ ಹೆಚ್ಚಾಗಿ ನಮ್ಮ ರಿಸರ್ಚ್ ಸೆಂಟರ್ಲ್ಲಿ ನಾವು ಯಾವ್ದನ್ನು ಉಪಯೋಗ ಕಾಫಿಯ ಸಿಪ್ಪೆಯನ್ನು ಉಪಯೋಗ ಮಾಡ್ತೇವೆ. ಎರಡು ಕಾರಣ, ಒಂದು ಕಾಫಿಯ ಸಿಪ್ಪೆಯಲ್ಲಿ ಜಾಸ್ತಿಯಾಗಿ ಸಾರಜನಕದ ಅಂಶ ಇರ್ತದೆ, ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅದರಲ್ಲಿ ನಾವು ಇದೆಲ್ಲವೂ ಏನು ಅಂತ ಹೇಳಿದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್, ನಾವು ಬೇರೆ ಬೇರೆದನ್ನು ಉಪಯೋಗ ಮಾಡಿ ಯಾವುದರಲ್ಲಿ ಬಹಳ ಚೆನ್ನಾಗಿ ಬೆಳವಣಿಗೆ ಬರ್ತದೆ ಅಂತ ಹೇಳಿ ನೋಡಿಕೊಂಡು. ಮತ್ತೆ ನಾವು ಈ ಮೆಟೀರಿಯಲ್ ಅನ್ನು ಸೆಲೆಕ್ಟ್ ಮಾಡುವಾಗ ಕೂಡ ಅದರ ತುಂಬಾ ಅಂಶಗಳನ್ನು ನೋಡಿಕೊಂಡಿರ್ಬೇಕು. ಒಂದು, ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿರಬೇಕು ಆ ಮೆಟೀರಿಯಲ್. ಈಗ ನಾವು ಕಾಫಿ ಸಿಪ್ಪೆಯನ್ನು ಉಪಯೋಗ ಮಾಡ್ತೀವಿ. ಇನ್ನೊಂದು ಏನು ಅಂತ ಹೇಳಿ, ಕಾಫಿ ಸಿಪ್ಪೆಯ ಮೇಲೆ ನಾವು ಸೂಕ್ಷ್ಮಾಣುಜೀವಿಯನ್ನು ಬೆಳೆಸುವಾಗ ಸೂಕ್ಷ್ಮಾಣುಜೀವಿ ಸಾಯಬಾರದು, ಕಾಫಿ ಸಿಪ್ಪೆಯಿಂದಾಗಿ ಸೂಕ್ಷ್ಮಾಣುಜೀವಿಗೆ ತೊಂದರೆ ಆಗಬಾರದು, ಅದು ತುಂಬಾ ಇಂಪಾರ್ಟೆಂಟ್. ಎರಡನೇದೇನು ಅಂತ ಹೇಳಿದ್ರೆ, ನಾವು ಈ ಕಾಫಿ ಸಿಪ್ಪೆಯನ್ನು ತಂದು ಅದರ ಮೇಲೆ ನಮಗೆ ಬೇಕಾದ ಸೂಕ್ಷ್ಮಾಣುಜೀವಿಯನ್ನು ಹಾಗೆ ನೇರವಾಗಿ ಬೆಳೆಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಫಿ ಸಿಪ್ಪೆಯಲ್ಲಿ ನ್ಯಾಚುರಲ್ ಆಗಿ ತುಂಬಾ ಸೂಕ್ಷ್ಮಾಣುಜೀವಿಗಳಿರ್ತದೆ. ಈಗ ನಾವು ಯಾವುದೇ ಪರಿಸರದಲ್ಲಿರುವಂತಹ ಯಾವುದೇ ಒಂದು ಎಲೆಯನ್ನು ತಗೊಳ್ಳಿ, ಹೂವನ್ನು ತಗೊಳ್ಳಿ, ಕಾಂಡವನ್ನು ತಗೊಳ್ಳಿ ಅಥವಾ ಮನುಷ್ಯನ ಚರ್ಮವನ್ನು ತಗೊಳ್ಳಿ, ಎಲ್ಲದರಲ್ಲಿ ಕೂಡ ನ್ಯಾಚುರಲ್ ಆಗಿ ಮೈಕ್ರೋ ಆರ್ಗಾನಿಸಮ್ ಉಂಟು, ಗಾಳಿಯಲ್ಲಿ ಕೂಡ ಉಂಟು. ಹಾಗೆ ಆದ ಕಾರಣ ನಾವು ಕಾಫಿ ಸಿಪ್ಪೆಯನ್ನು ಸೀದಾ ಹಾಗೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ಸ್ಟೆರಿಲೈಸೇಷನ್ ಮಾಡಬೇಕಾಗ್ತದೆ, ಅಂದ್ರೆ 120 ಡಿಗ್ರಿ ಉಷ್ಣಾಂಶದಲ್ಲಿ ಅದನ್ನು ಮತ್ತೆ ಹೈ ಪ್ರೆಷರ್ ಅಲ್ಲಿ ಅದನ್ನು ನಾವು ಸ್ಟೆರಿಲೈಸ್ ಮಾಡ್ತೇವೆ. ಹಾಗೆ ಸ್ಟೆರಿಲೈಸ್ ಮಾಡುವಾಗ ಅದರಲ್ಲಿರುವ ಕಂಟೆಂಟ್ಗೆ ಏನೂ ಆಗಬಾರದು, ಪೋಷಕಾಂಶಗಳಿಗೆ ಅಥವಾ ಏನಾಗಬಾರದು. ಸೊ ಆ ರೀತಿಯಾಗಿ ಮಾಡಿ ನಂತರ ಅದರ ಮೇಲೆ ಆಗ ಏನಾಗ್ತದೆ, ಅದರಲ್ಲಿ ಯಾವ ಸೂಕ್ಷ್ಮಾಣುಜೀವಿಗಳು ಮೊದಲೇ ಇತ್ತು ಅದೆಲ್ಲವೂ ಕೂಡ ಸತ್ತು ಹೋಗ್ತದೆ. ಅದರ ಮೇಲೆ ನಾವು ನಮಗೆ ಬೇಕಾದ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸುವಂಥದ್ದು ಹಾಗೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಎಂತ ಅಂತ ಹೇಳಿದ್ರೆ, ಈ ಕೊನೆಗೆ ಏನಾಗ್ತದೆ, ಅದು ನಾವು ರೈತರಿಗೆ ಕೊಡುವಾಗ ಅದು ಪುನಃ ಮಣ್ಣಿಗೆ ಹೋಗ್ತದೆ, ಕಾಫಿ ಸಿಪ್ಪೆ ಮತ್ತು ಸೂಕ್ಷ್ಮಾಣುಜೀವಿ ಹೋಗ್ತದೆ. ಅವರು ಯಾವ ಗಿಡಕ್ಕೆ ಉಪಯೋಗ ಮಾಡ್ತಾರೆ ಆ ಗಿಡಕ್ಕೆ ಈ ಕಾಫಿ ಸಿಪ್ಪೆಯಿಂದ ತೊಂದರೆ ಆಗಬಾರದು. ಸೊ ಇದನ್ನೆಲ್ಲವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಬೇಸ್ ಮೆಟೀರಿಯಲ್ ಅನ್ನು ಆಯ್ಕೆ ಮಾಡಬೇಕಾಗ್ತದೆ. ಈಗ ಕೃಷಿಯಲ್ಲಿ ಅದರ ಉಪಯೋಗ ಹೇಗೆ, ಬೀಜೋಪಚಾರ ಮಾಡೋದಾಗ್ಬೋದು ಅಥವಾ ನೇರವಾಗಿ ಬುಡಕ್ಕೆ ಹಾಕುವಂತಹದ್ದಿರುವುದು, ದ್ರವ ರೂಪದಲ್ಲಿ ಅಥವಾ ಒಂದು ವಸ್ತು ರೂಪದಲ್ಲಿ ಕೂಡ ಇರಬಹುದು, ಇದ್ರ ಬಗ್ಗೆ? ಅದನ್ನು ನಾವು ದ್ರವ ರೂಪದಲ್ಲಿಯೂ ಕೂಡ ಉಪಯೋಗಿಸಬಹುದು, ವಸ್ತು ರೂಪದಲ್ಲಿ ಕೂಡ ಉಪಯೋಗಿಸಬಹುದು. ನಾವು ಹೆಚ್ಚಾಗಿ ವಸ್ತು ರೂಪದಲ್ಲಿ ಇಲ್ಲಿ ಕೊಡುವಂತದ್ದು, ಯಾಕೆಂತ ಹೇಳಿದ್ರೆ ಅದು ನಮಗೆ ಸುಲಭ ಆಗ್ತದೆ, ಪುಡಿ ರೂಪದಲ್ಲಿ ಕೊಡುವಂತದ್ದು. ಸೊ ಅದೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಎರಡು ಪ್ಯಾಕೆಟ್ ಗಳಲ್ಲಿ ಕೊಡ್ತೇವೆ, ಅಂದ್ರೆ ಒಂದರಲ್ಲಿ ಬ್ಯಾಕ್ಟೀರಿಯಾ, ಒಂದರಲ್ಲಿ ಶಿಲೀಂಧ್ರವನ್ನು. ಅದನ್ನು ಆ ರೀತಿಯಾಗಿ ಮಾಡುವುದಕ್ಕೆ ಕೂಡ ಕಾರಣ ಇದೆ, ಎರಡನ್ನು ಕೂಡ ಒಟ್ಟಿಗೆ ಹಾಕಿದ ಕೂಡ ಏನಾಗ್ತದೆ ಅಂತ ಹೇಳಿ, ತೇವಾಂಶವನ್ನು ಹೀರಿಕೊಂಡು ಶಿಲೀಂಧ್ರ ಬೇಗ ಬೆಳೆದು ಬಿಡ್ತದೆ, ಆಮೇಲೆ ಬ್ಯಾಕ್ಟೀರಿಯಾಕ್ಕೆ ಬೇಕಾದಂತ ಆಹಾರ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ಬ್ಯಾಕ್ಟೀರಿಯಾವನ್ನು ಬೇರೆ ಚೀಲದಲ್ಲಿ, ಶಿಲೀಂಧ್ರವನ್ನು ಬೇರೆ ಚೀಲದಲ್ಲಿ ಕೊಡ್ತೇವೆ. ಉಪಯೋಗ ಮಾಡುವಂತಹ ಸಮಯದಲ್ಲಿ ಅದೆರಡನ್ನು ಕೂಡ ಮಿಕ್ಸ್ ಮಾಡಿ ಅವರು ಗಿಡದ ಬುಡಕ್ಕೆ ಹಾಕ್ಬೇಕು. ಗಿಡದ ಬುಡಕ್ಕೆ ಹಾಕಿ ಆದಮೇಲೆ ಪುನಃ ಮಲ್ಚಿಂಗ್, ಅದರ ಮೇಲೆ ಬೇರೆ ಸಾವಯವ ತ್ಯಾಜ್ಯಗಳನ್ನು ಹಾಕಬೇಕಾಗ್ತದೆ. ಹಾಗೆ ಹಾಕಿದ ಕೂಡಲೇ ಅದರಲ್ಲಿ ಏನಾಗ್ತದೆ ಅಂದ್ರೆ, ಅಲ್ಲಿ ಇರುವಂತಹ ಅಂಶಗಳನ್ನು ಉಪಯೋಗ ಮಾಡಿಕೊಂಡು ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಬೆಳೀತದೆ, ಅದರ ಇದನ್ನ ಜಾಸ್ತಿ ಮಾಡಿಕೊಳ್ತದೆ. ಈಗ ಈ ಪ್ಯಾಕೆಟ್ ನಲ್ಲಿ ಸಿಗುವಂತಹ ಈ ಸೂಕ್ಷ್ಮಾಣು ಗೊಬ್ಬರದ ಒಂದು ಜೀವಿತಾವಧಿ ಎಷ್ಟು ಅಂತ ಒಂದು, ಎರಡನೇದಾಗಿ ಒಂದ್ ಸಾರಿ ಮಣ್ಣಿಗೆ ಹಾಕಿದ ಮೇಲೆ ಪ್ರತಿ ವರ್ಷವೂ ಕೂಡ ಮತ್ತೆ ಮತ್ತೆ ಅದನ್ನ ಹಾಕ್ತಾ ಇರಬೇಕು ಅಥವಾ ಅದಲ್ಲಿ ಅಭಿವೃದ್ಧಿ ಆಗ್ತದ? ಈಗ ಈ ಸೂಕ್ಷ್ಮಾಣುಜೀವಿಗಳಿಗೆ ಹೇಗೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಸಮಯ ಆಗಿ ಆದ ಮೇಲೆ ಅದು ಡಾರ್ಮೆಂಟ್ ಸ್ಟೇಜ್ಗೆ ಹೋಗ್ತದೆ ಅಂತ ಹೇಳಿ ಲೆಕ್ಕ. ಅಂದ್ರೆ ಅದು ಅದಕ್ಕೆ ಬೇಕಾದಂತಹ ಆಹಾರ ಇಲ್ಲ, ಆದ ಕಾರಣ ಅದೊಂದು ಕೋಶದ ಒಳಗೆ ಹೋದ ಹಾಗೆ ಅದಕ್ಕೆ ಬೇಕಾದಂತಹ ಸಕ್ರಿಯವಾಗಿ ಇರುವುದಿಲ್ಲ. ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಕ್ಕಿದ ಕೂಡಲೇ ಅದು ಪುನಃ ಸಕ್ರಿಯ ಆಗ್ತದೆ. ಆದ್ರೆ ನಾವು ಈಗ ಹೇಳುವಾಗ ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಈಗ ನಮ್ಮ ರೈತರಾಗ್ಲಿ ಎಲ್ಲರೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು 6 ತಿಂಗಳು ಅಂತೇಳಿ ಹೇಳ್ತೇವೆ. ಬಟ್ 6 ತಿಂಗಳು ಕಳೆದ ಮೇಲೆ ಕೂಡ ಅದು ಸಕ್ರಿಯವಾಗಿ ಇರುತ್ತದೆ. ಇನ್ನು ಮಣ್ಣಿಗೆ ಹಾಕಿದ ಮೇಲೆ ನೀವು ಒಂದು 2 ಅಥವಾ 3 ವರ್ಷ ಅದನ್ನು ನಿರಂತರವಾಗಿ ಕೊಡ್ತಾ ಇದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲ ನೀವು ಅದನ್ನು ಹಾಕಿದ ಮೇಲೆ ಪುನಃ ಅಲ್ಲಿ ರಾಸಾಯನಿಕವನ್ನು ಉಪಯೋಗ ಮಾಡಿದಿರಾ ಗೊತ್ತಿಲ್ಲ. ನೀವು ರಾಸಾಯನಿಕವನ್ನು ಉಪಯೋಗ ಮಾಡಿದ ಕೂಡಲೇ ಇದನ್ನು ಹಾಕಿದ್ದು ಯಾವುದೇ ರೀತಿ ಉಪಯೋಗಕ್ಕೆ ಬರುವುದಿಲ್ಲ, ನಿರುಪಯುಕ್ತ ಆಗ್ತದೆ. ಆದ ಕಾರಣ ಒಂದು 2 ಅಥವಾ 3 ವರ್ಷ ಅದನ್ನು ನಿರಂತರವಾಗಿ ಹಾಕಿ ಅಂತ ಹೇಳಿ ನಾವು ಹೇಳ್ತೇವೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಎಂತ ಅಂತ ಹೇಳಿದ್ರೆ, ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ಹಾಕಿದ ಮೇಲೆ ನಾವು ಯಾವುದೇ ರೀತಿಯ ಪೆಸ್ಟಿಸೈಡ್ ಅನ್ನು ಉಪಯೋಗ ಮಾಡಬಾರದು. ನಾವು ಯಾವ ಪೆಸ್ಟಿಸೈಡ್ ಅಂತ ಹೇಳಿ ಯಾವುದನ್ನು ಉಪಯೋಗ ಮಾಡ್ತೇವೆ ಅದು ಒಳ್ಳೇದಾ ಕೆಟ್ಟದಾ ಅಂತ ಹೇಳಿ ನೋಡುದಿಲ್ಲ, ಅದು ಎಲ್ಲವನ್ನು ಕೊಲ್ತದೆ. ಈಗ ಮನುಷ್ಯರಲ್ಲಿ ಈಗ ಆಂಟಿಬಯೋಟಿಕ್ ಅನ್ನು ಹೇಗೆ ಉಪಯೋಗ ಮಾಡ್ತೇವೆ, ಯಾವುದೋ ಒಂದು ರೋಗವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಂಟಿಬಯೋಟಿಕ್ ಅನ್ನು ಉಪಯೋಗ ಮಾಡೋದು. ಆದ್ರೆ ಆಂಟಿಬಯೋಟಿಕ್ ಇಂಥ ಸ್ಪೆಸಿಫಿಸಿಟಿ ಅಂತ ಹೇಳಿ ಇರುವುದಿಲ್ಲ, ಅದು ಎಲ್ಲವನ್ನು ಕೊಂದು ಬಿಡ್ತದೆ. ಈಗ ಕರುಳಲ್ಲಿರುವಂತಹ ನಮಗೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಕೂಡ ಅದು ಕೊಲ್ತದೆ. ಈ ಗಿಡಗಳ ಇದರಲ್ಲಿ ಕೂಡ ಹಾಗೆ ಅದು ಎಲ್ಲವನ್ನು ಕೊಂದು ಬಿಡ್ತದೆ. ಆದ ಕಾರಣ ನೀವು ಯಾವಾಗ ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗ ಮಾಡ್ತೀರಿ ಅಥವಾ ಬಯೋ ಫರ್ಟಿಲೈಸರ್ ಅನ್ನು ಉಪಯೋಗ ಮಾಡ್ತೀವಿ, ಆವಾಗ ನಾವು ಹೇಳ್ತೇವೆ ನೀವು ಯಾವುದೇ ರೀತಿಯ ಫಂಗಿಸೈಡ್ ಇರ್ಬೋದು ಅಥವಾ ಪೆಸ್ಟಿಸೈಡ್ ಅನ್ನು ಉಪಯೋಗ ಮಾಡಬೇಡಿ ಅಂತ. ಮಾಡುದಿದ್ರು ಕೂಡ ನೈಸರ್ಗಿಕವಾಗಿರುವಂತದನ್ನ ಉಪಯೋಗ, ಈಗ ನಮ್ಮ ಕನಪಟ್ಟಿ ಇರ್ಬೋದು ಅಥವಾ ಕಳ್ಳಿ ಗಿಡದ ರಸ ಇರ್ಬೋದು ಅಥವಾ ಅಲ್ಲಿ ಬಯೋ ಕಂಟ್ರೋಲ್ ಆಗಿ ಜೀನಿಯಾ ಗಿಡಗಳನ್ನು ಬೆಳೆಸೋದಿರ್ಬೋದು ಅಥವಾ ಗೊಂಡೆ ಹೂಗಳನ್ನು ಬೆಳೆಸೋದಿರ್ಬೋದು, ಅಂತದನ್ನು ಮಾಡಿ ಅಂತ ಹೇಳಿ ನಾವು ಹೇಳ್ತೇವೆ. ಯಾಕೆಂತ ಹೇಳಿದ್ರೆ, ನೀವು ಸೂಕ್ಷ್ಮಾಣುಜೀವಿಗಳನ್ನು ಹಾಕಿ ಈ ಪೆಸ್ಟಿಸೈಡ್ ಅನ್ನು ಹಾಕಿದ ಕೂಡಲೇ ಇದು ಕೂಡ ಅದು ಸತ್ತು ಹೋಗಿಬಿಡ್ತದೆ. ಸರಿ, ಈಗ ನಿವೇದಿತ ಅವರು ಈಗ ಟ್ರೈಕೋಡರ್ಮದ ಉಪಯೋಗದ ಬಗ್ಗೆ ಹೇಳಿ, ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಯಾವ ಯಾವ ಬೆಳೆಗಳಲ್ಲಿ ಇದನ್ನು ಉಪಯೋಗಿಸಬಹುದು? ಟ್ರೈಕೋ ಪ್ಲಸ್ ಅಂತ ಹೇಳುವಂತದ್ದು ನಮ್ಮದೊಂದು ಪ್ರಾಡಕ್ಟ್. ಅದರಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, 9 ರೀತಿಯ ಸೂಕ್ಷ್ಮಾಣುಜೀವಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಅದನ್ನು ಒಂದು ಕ್ಯಾರಿಯರ್ ಮೆಟೀರಿಯಲ್, ಅದೇ ಕಾಫಿ ಸಿಪ್ಪೆ ಅಂತ ಹೇಳಿದಲ್ಲ, ಅದರಲ್ಲಿ ಹಾಕಿ ನಾವು ಕೊಡುವಂಥದ್ದು. ಈಗ ಹೆಚ್ಚಾಗಿ ನಮ್ಮದರಲ್ಲಿರುವ ವಿಶೇಷತೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಕೇವಲ ಒಂದನ್ನು ಮಾತ್ರ ನಿಮಗೆ ಬೇರೆ ಇದರಲ್ಲೆಲ್ಲ ಕೊಡುವಂಥದ್ದು, ರೈಸೋಬಿಯಂ ಮಾತ್ರ ಅಥವಾ ಟ್ರೈಕೋಡರ್ಮ ಮಾತ್ರ ನಮ್ಮಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ, ಯುನಿಟಿ ಇನ್ ಡೈವರ್ಸಿಟಿ, ಅದು ಯಾಕೆಂದ್ರೆ ಎಲ್ಲವೂ ಒಟ್ಟಿಗೆ ಇರುವಾಗ ಅದು ಒಟ್ಟಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಅದನ್ನು ನಾವು ಒಟ್ಟಿಗೆಯಾಗಿ ಸೇರಿಸಿ ಕೊಡುವಂಥದ್ದು. ಕೊಡುವುದಕ್ಕೆ ನಮಗೆ ಕೊಟ್ಟಾಗೆ ಆದ್ಮೇಲೆ ನಮ್ಮಲ್ಲಿ ಒಂದು ಇದಿರ್ತದೆ, ನೀವು ಒಂದು ಗಿಡಕ್ಕೆ ಇಷ್ಟು ಗ್ರಾಮ್ಸ್ ಅನ್ನ ಹಾಕಬೇಕು ಅಂತ ಹೇಳಿ, ನಾವು ಅಷ್ಟನ್ನಾಗಿ ಅದಕ್ಕೆ ಹಾಕಿದ್ರೆ ಆಯ್ತು. ಅಷ್ಟಾಗಿ ಹಾಕಿದ ಮೇಲೆ ನಾವು ಅದಕ್ಕೆ ಸರಿಯಾಗಿ ನೀರು ಕೊಡಬೇಕು, ತೇವಾಂಶವನ್ನು ಕೊಡಬೇಕು. ತೇವಾಂಶವನ್ನು ಕೊಟ್ಟ ಕೂಡ ಅದರಲ್ಲಿ ಅದರ ಸಂತಾನೋತ್ಪತ್ತಿ ಆಗ್ತದೆ, ಅದರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತದೆ. ಅಡ್ಡನಡಕದಲ್ಲಿರುವಂತಹ ಈ VDRF ಒಂದು ಸಂಶೋಧನಾ ಕೇಂದ್ರ, ಇದರಲ್ಲಿ ಯಾವ ರೀತಿ ಒಂದು ಚಟುವಟಿಕೆ ಆಗ್ತದೆ, ಇದರ ಸ್ವಲ್ಪ ಹಿನ್ನೆಲೆ ಬಗ್ಗೆ? VDRF ಅಂದ್ರೆ ವಾರಣಾಸಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್ ಅಂತ. ಈ ನಮ್ಮಲ್ಲಿರುವಂತಹ ಪ್ರಯೋಗಾಲಯವು ಸೆಂಟ್ರಲ್ ಗವರ್ಮೆಂಟ್ DST ಇಂದ ರೆಕಗ್ನೈಸ್ ಆಗಿರುವಂತಹ ಗವರ್ಮೆಂಟ್, ಅಂದ್ರೆ ನಮ್ಮನ್ನ ರೆಕಗ್ನೈಸ್ ಮಾಡಿದೆ. ನಮ್ಮ ಇಲ್ಲಿವರ ಪ್ರಾಡಕ್ಟ್ಗಳೆಲ್ಲ ಏನು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿ, ಒಂದು ಬೀಜೋತ್ಪಾದನೆ ಮಾಡ್ತೇವೆ ಅಥವಾ ಬೀಜ ಸಂಗ್ರಹಣೆ ಮಾಡ್ತೇವೆ, ಇನ್ನೊಂದು ಸಾವಯವ ಗೊಬ್ಬರವನ್ನು ನಾವು ಬೆಳೆಸ್ತೇವೆ. ಸೊ ಇಲ್ಲಿ ಏನಾಗ್ತದೆ, ನಾವು ಈ ಸಾವಯವ ಗೊಬ್ಬರ ಮಾಡಿದ್ದು ಕೂಡ ಪ್ರಯೋಗಾಲಯಕ್ಕೆ ಹೋಗ್ತದೆ, ಮತ್ತೆ ನಮ್ಮದೇ ಆದಂತಹ ಪ್ರಯೋಗಾಲಯದಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬೆಳೆಸಿರ್ತೇವೆ. ಈ ಸೂಕ್ಷ್ಮಾಣುಜೀವಿಯನ್ನು ನಾವು ಬೇರೆಲ್ಲಿಂದವೋ ತರಿಸಿ ಅದನ್ನು ನಮ್ಮ ಇದಕ್ಕೆ ಹಾಕಿ ಮಾಡುವಂಥದ್ದಲ್ಲ. ಮತ್ತೆ ಪ್ರತಿ ಸರ್ತಿಯೂ ಕೂಡ ನಾವು ಏನು ಮಾಡ್ತೇವೆ, ನಮ್ಮ ಗೊಬ್ಬರ ಇದ್ರೆ 6 ತಿಂಗಳಿಗೊಮ್ಮೆ 1 ಸರ್ತಿ ಗೊಬ್ಬರದಲ್ಲಿ ನಾವು ಟೆಸ್ಟ್ ಮಾಡ್ತೇವೆ. ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಎಷ್ಟು ಉಂಟು, ಅದರ ಪ್ರಮಾಣ ಎಷ್ಟು ಉಂಟು ಅಂತೇಳಿ ನಾವು ಆವಾಗ ಅದನ್ನು ಟೆಸ್ಟ್ ಮಾಡ್ತೇವೆ. ಯಾಕಂದ್ರೆ ನಾವು ಅದನ್ನ ರೈತರಿಗೆ ಕೊಡಬೇಕಿದ್ರೆ ಅದರಲ್ಲಿ ಇಲ್ಲದೇ ಇರಬಾರದು, ಆದ ಕಾರಣ ಅದನ್ನು ನಾವು ಆವಾಗವಾಗ ಟೆಸ್ಟ್ ಮಾಡ್ತೇವೆ. ಇಲ್ಲಿ ನಮ್ಮಲ್ಲಿ ಒಂದು 7-8 ರೀತಿಯ ಪ್ರಾಡಕ್ಟ್ಸ್ ಉಂಟು, ಅದಕ್ಕೆ ಬೇಕಾಗಿರುವಂತಹ ಮೈಕ್ರೋ ಆರ್ಗಾನಿಸಮ್ ಅನ್ನು ನಾವಿಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ನಾವಿಲ್ಲೇ ಬೆಳೆಸ್ತೇವೆ. ರೈತರ ಮಟ್ಟದಲ್ಲಿ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಇದೆ ಈ ಸೂಕ್ಷ್ಮಾಣುಗಳನ್ನು ಬಳಕೆ ಮಾಡುವಲ್ಲಿ? ಜಾಗೃತಿ ಸ್ವಲ್ಪ ಕಡಿಮೆ ಅಂತ ಹೇಳಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಸರ್ತಿ ಇಲ್ಲಿಗೆ ಬಂದಿರುವಂತ ಒಬ್ರು ನಮ್ಮ ಹತ್ರ ಕೇಳಿದ್ರು ಏನು ಅಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರ ಮಾಡಿಕೊಂಡು ಅಥವಾ ಈ ಸಾವಯವ ಕೃಷಿಯಿಂದ ಈ ಪ್ರಪಂಚದಲ್ಲಿ ಏನು ಈಗ ಫುಡ್ ಸ್ಕೇರ್ಸಿಟಿ ಅಂತ ಹೇಳಿ ಏನುಂಟು ಅದನ್ನು ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಹಸಿದ ಹೊಟ್ಟೆಗಳಿಗೆ ನಾವು ಫೀಡ್ ಮಾಡಬೇಕು ಅಂತೇಳಿ, ಆಹಾರ ಕೊಡಬೇಕು ಅಂತ ಹೇಳಿದ್ರೆ ನಾವು ರಾಸಾಯನಿಕವನ್ನು ಉಪಯೋಗ ಮಾಡಬೇಕು. ಆದರೆ ನಾವು ಗಮನಿಸಿರುವುದು ಇನ್ನೊಂದು ಕಡಿಮೆ ಏನು ಅಂತ ಹೇಳಿದ್ರೆ, ಸಾವಯವ ಕೃಷಿಯನ್ನು ಮಾಡುವಂತಹ ಕೃಷಿ ಭೂಮಿಗಳ ಸಂಖ್ಯೆ ಕೂಡ ಅಷ್ಟೇ ಕಡಿಮೆ ಇದೆ. ನೀವೀಗ 2% ಅಥವಾ 3% ಸಾವಯವ ಕೃಷಿ ಭೂಮಿ ಇದ್ದುಕೊಂಡು ಅದರಿಂದಾಗಿ ನೀವು ಪ್ರಪಂಚದ ಅಥವಾ ನಮ್ಮ ದೇಶದ ಜನಸಂಖ್ಯೆಗೆ ಫೀಡ್ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಆದ್ರೆ ಇದು ಏನು ಅಂತ ಹೇಳಿದ್ರೆ, ಈ ಸುಸ್ಥಿರ ಕೃಷಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಆ ಬದಲಾವಣೆ ನಿಧಾನವಾಗಿ ಆಗ್ಬೇಕು. ಈಗ ನಾನೊಂದು ಉದಾಹರಣೆಯಾಗಿ ಕೊಡುವಂತದ್ದು, ಇದರಲ್ಲಿರುವಂತಹ ಫಿಗರ್ಸ್ ಕರೆಕ್ಟ್ ಅಲ್ಲ. ಈಗ ನಾವೊಂದು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿದೆವು, ಈ ವರ್ಷ ಉಪಯೋಗ ಮಾಡಿದೆವು, ನಮಗೆ ಮುಂದಿನ ವರ್ಷ ಒಂದು ಅಡಿಕೆಯ ಈಲ್ಡ್ ನಮಗೆ ಹೇಳ್ತೇವೆ ಅಂತ ಹೇಳಿದ್ರೆ ಒಂದು 1 ಕ್ವಿಂಟಲ್ ಆಯ್ತು ಅಂತ ಹೇಳಿ ಇಟ್ಟುಕೊಳ್ಳಿ. ನೀವು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿದ್ರೆ ನಿಮಗೆ 1 ಕ್ವಿಂಟಲ್ ಆಗ್ತದೆ ಅಂತ ಹೇಳಿ ನಾನು ಹೇಳುದಿಲ್ಲ. ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿ ಈ ವರ್ಷ 5 ಕ್ವಿಂಟಲ್ ಸಿಕ್ಕಿತು, ಮುಂದಿನ ವರ್ಷ ನೀವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡದೇ ಇದ್ರೆ ಅದು 1 ಕ್ವಿಂಟಲ್ಗೆ ಇಳಿದು ಬಿಡ್ತದೆ, 5 ಕ್ವಿಂಟಲ್ಲಿಂದ 1 ಕ್ವಿಂಟಲ್ಗೆ ಇಳಿದು ಬಿಡ್ತದೆ. ಆದ್ರೆ ಸಾವಯವ ಗೊಬ್ಬರ ಉಪಯೋಗ ಮಾಡಿದಾಗ ನಿಮಗೆ 5 ಕ್ವಿಂಟಲ್ ಸಿಗ್ಲಿಕ್ಕಿಲ್ಲ, ನಿಮಗೆ 3 ಕ್ವಿಂಟಲ್ ಸಿಗ್ಬಹುದು. ಆದ್ರೆ 2ನೇ ವರ್ಷ ನೀವು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ 3 ಕ್ವಿಂಟಲ್ ಸಿಕ್ಕಿಯೇ ಸಿಗ್ತದೆ, ಅದು 0ಗೆ ಹೋಗುದಿಲ್ಲ. ಸೊ ಆ ರೀತಿಯ ಅವೇರ್ನೆಸ್ ತುಂಬಾ ಕಡಿಮೆ ಇರುವಂತದ್ದು ಜನರಲ್ಲಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರಗಳಿಗೆ ಸಬ್ಸಿಡಿ ಇಲ್ಲ. ನೀವು ಅದನ್ನು ಕಂಪೇರ್ ಮಾಡಿದ್ರೆ ಸಾವಯವ ಗೊಬ್ಬರದ ರೇಟ್ ತುಂಬಾ ಜಾಸ್ತಿ ಆಗ್ತದೆ. ಈಗ ಒಬ್ಬ ಕೃಷಿಕ ಅಥವಾ ಇವನು ಅವನದ್ದು ಜೀವನೋಪಾಯಕ್ಕೆ ಕೃಷಿಯೇ ಅಂತ ಹೇಳಿ ಆಗಿದೆ, ಮತ್ತೆ ಅವನಿಗಿರುವಂತಹ ಜಾಗ ಕಡಿಮೆ, 1 ಎಕರೆ ಅಥವಾ 2 ಎಕರೆ ಉಂಟು, ಅದರಿಂದವೇ ಅವನಿಗೆ ಬರಬೇಕು ಅಂತ ಹೇಳುವಾಗ ನಾವು ನೀವು ಸಾವಯವ ಗೊಬ್ಬರವನ್ನೇ ಉಪಯೋಗ ಮಾಡಿ ಮಾಡಿ ಅಂತ ಹೇಳಿ ಹಂತ ಹಂತವಾಗಿ ಬದಲಾವಣೆ ಮಾಡಿಕೊಳ್ಬಹುದು. ಆದ್ರೆ ಅವನಿಗೆ ಇಳುವರಿ ಅಷ್ಟು ಬೇಗ ಸಿಗುವುದಿಲ್ಲ, ಮತ್ತೆ ಅವನಿಗೆ ಆ ಸಾವಯವ ಗೊಬ್ಬರಕ್ಕೆ ಹಾಕುವಂತಹ ದುಡ್ಡು ಮತ್ತೆ ಅವನಿಗೆ ಬರುವಂತಹ ಇಳುವರಿ ಅದನ್ನು ಅವನು ಕಂಪೇರ್ ಮಾಡಿದ್ರೆ, ರಾಸಾಯನಿಕ ಗೊಬ್ಬರಕ್ಕೆ ಹಾಕುವ ದುಡ್ಡು ಮತ್ತೆ ಇಳುವರಿಯನ್ನು ಅವನು ಕಂಪೇರ್ ಮಾಡಿದ್ರೆ, ಅವನು ಆಬ್ವಿಯಸ್ಲಿ ಅವನು ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ತಾನೆ, ಯಾಕಂದ್ರೆ ಅದಕ್ಕೆ ಅಷ್ಟು ಸಬ್ಸಿಡಿ ಇದೆ ಗವರ್ಮೆಂಟ್ ಇಂದ. ಹಾ, ಒಳ್ಳೇದು ನಿವೇದಿತ ಅವರೇ. ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಬಳಕೆ ಮತ್ತು ಇದರ ಒಂದು ಉಪಯೋಗ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಈ ಕುರಿತು ಡಾಕ್ಟರ್ ನಿವೇದಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮ್ಮ ಸುತ್ತಮುತ್ತಲಿನ ಸಸ್ಯಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಕೇವಲ ಪೋಷಕಾಂಶಗಳಷ್ಟೇ ಅಲ್ಲ, ಔಷಧೀಯ ಗುಣಧರ್ಮಗಳು ಕೂಡ ಇವೆ. ನೆಲ್ಲಿಕಾಯಿಯು ಸುಲಭ ಬೆಳೆಯಲ್ಲಿ ದೊರೆಯುವ ಮತ್ತು ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿರುವುದು ಕಂಡುಬಂದಿದೆ. ಋತುಮಾನವಿಲ್ಲದಿದ್ದಾಗಲೂ ಕೂಡ ನೆಲ್ಲಿಯನ್ನು ಬಳಸಲು ಅದರ ಮೌಲ್ಯವರ್ಧನೆ ಮಾಡಬೇಕಾಗುತ್ತದೆ. ನೆಲ್ಲಿಕಾಯಿಯ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇಲ್ಲ. ಪುರಾತನ ವೈದ್ಯಕೀಯ ಶಾಸ್ತ್ರವಾದ ಆಯುರ್ವೇದದಲ್ಲಿ ನೆಲ್ಲಿಕಾಯಿ ರಸವನ್ನು ಅಮೃತ ಎಂದೇ ಪರಿಗಣಿಸಲಾಗಿದೆ. ನೆಲ್ಲಿಕಾಯಿ ರಸವು ಆಯುಷನ್ನು ಹೆಚ್ಚಿಸುತ್ತದೆ, ಮಾನವ ಶರೀರವನ್ನು ರೋಗಗಳಿಂದ ಮುಕ್ತಗೊಳಿಸುತ್ತದೆ. ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳುವುದಿದ್ರೆ, ನಿಗದಿತ ಪ್ರಮಾಣದಲ್ಲಿ ಜೇನಿನ ಜೊತೆ ಸೇವಿಸುತ್ತಾ ಬಂದರೆ ಅಸ್ತಮಾ ಕಡಿಮೆಯಾಗುತ್ತದೆ. ಉಸಿರಾಟ ತೊಂದರೆ ಅನುಭವಿಸುವವರಿಗೆ ಇದು ಉತ್ತಮ ಔಷಧ. ದೀರ್ಘಕಾಲದ ಮಲಬದ್ಧತೆ ಕಡಿಮೆಯಾಗುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ. ತಾಜಾ ನೆಲ್ಲಿಯನ್ನು ಜೇನು ತುಪ್ಪದ ಜೊತೆ ಮಿಶ್ರಣ ಮಾಡಿ ಕುಡಿದರೆ ರಕ್ತವನ್ನು ಶುದ್ಧೀಕರಿಸುತ್ತದೆ. ಸೆಕೆಯಲ್ಲಿ ದೇಹವನ್ನು ತಂಪಾಗಿಡುತ್ತದೆ. ಮುಖದ ಅಂದಕ್ಕೆ ನೆಲ್ಲಿಯ ಜ್ಯೂಸನ್ನು ಸ್ವಲ್ಪ ಜೇನಿನ ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಕುಡಿಯುತ್ತಾ ಬಂದರೆ ಮಚ್ಚೆ, ಮೊಡವೆ ಇವುಗಳು ಬರುವುದು ಕಡಿಮೆಯಾಗುತ್ತದೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ, ರಕ್ತಹೀನತೆ ಉಂಟಾದರೆ ಈ ನೆಲ್ಲಿಕಾಯಿಯಿಂದ ಅದನ್ನು ತಡೆಯಬಹುದು. ಪೈಲ್ಸ್ ಇರುವವರಿಗೆ ಈ ನೆಲ್ಲಿ ಜ್ಯೂಸ್ ಬಹಳ ಒಳ್ಳೆಯದು. ಕಣ್ಣಿನ ಆರೋಗ್ಯ ಇದರಿಂದ ಸುಧಾರಿಸುತ್ತದೆ. ಮುಖದಲ್ಲಿ ಅಕಾಲಿಕ ನೆರಿಗೆಗಳನ್ನು ಇದು ತಡೆಯುತ್ತದೆ. ನೆಲ್ಲಿಕಾಯಿ ಜ್ಯೂಸ್, ಅರಿಶಿನ ಮತ್ತು ಜೇನು ತುಪ್ಪವನ್ನು ಸೇವಿಸಿದರೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂದು ಹೇಳಲಾಗಿದೆ. ದೇಹದಲ್ಲಿ ಇರುವ ಅಧಿಕ ಕೊಬ್ಬಿನಾಂಶ ಇದರಿಂದ ಕರಗುತ್ತದೆ, ಹಾಗೆಯೇ ಸಮತೂಕವನ್ನು ಪಡೆಯಬಹುದು. ಕೂದಲಿನ ಆರೋಗ್ಯಕ್ಕೆ

ಭಿಕ್ಷಾಂಗೇಹಿಯನ್ನು ನಿನ್ನ ಕೇಳಿದ ಶಿವನಿಗೆ ಅನ್ನವಿತ್ತು ಅವನ ಸಂತೈಸಿದೆ ಭವತಿ ಭಿಕ್ಷಾಂಗೇಹಿಯನ್ನು ನಿನ್ನ ಕೇಳಿದ ಶಿವನಿಗೆ ಈಗ ಕೇಳಿ ವಾಣಿ ಜಯರಾಮ್ ಅವರು ಹಾಡಿದ ಭಕ್ತಿಗೀತೆ. ರಾಜ್ಯವು ನೀ ನಗಲು ಒಮ್ಮೆ ಕಳೆವುದೆಮ್ಮ ಚಿಂತೆಯೆಲ್ಲವೂ ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿದ ಗೀತೆ.